ಸೂಕ್ಷ್ಮ ಜೀವಿಯಿಂದ ಬರುವಂತ ರೋಗ ಆಗಿರುತ್ತೆ. ಇದು ಬೆಂಡಿ ಎಲ್ಲೆಲ್ಲಿ ಬೆಳೀತಾರೆ, ಯಾವ ಪ್ರದೇಶದಲ್ಲಿ ಬೆಳೀತಾರೆ, ಎಲ್ಲಾ ಪ್ರದೇಶದಲ್ಲೂ ಸಹ ಸರ್ವೇ ಸಾಮಾನ್ಯವಾಗಿ ಬರುವಂತ ರೋಗವಾಗಿ ಕಂಡು ಬರ್ತಾ ಇದೆ ಇತ್ತೀಚೆಗೆ. ನಾ ಮೊದಲೇ ಹೇಳ್ದಂಗೆ ಇದು ನಂಜಾಣುವಿನಿಂದ ಬರುವಂತ ರೋಗ ಆಗಿದೆ. ಈ ರೋಗ ಬಂತು ಅಂತಂದ್ರೆ ಆ ಬೆಳೆಯಲ್ಲಿ ಕನಿಷ್ಠ 35% ಗರಿಷ್ಠ ಅಂದ್ರೆ 60% ತನಕ, ಅಂದ್ರೆ ಶೇಕಡ 35-60% ನಷ್ಟವನ್ನು ಅನುಭವಿಸುವಂತಹ ಸಂಭವ ಸಹ ಇರ್ತದೆ. ಮತ್ತೆ ಈ ರೋಗದ ಲಕ್ಷಣ ನೋಡ್ತು ಅಂತಂದ್ರೆ, ಮೊದಲನೇಗೆ ಈ ರೋಗಕ್ಕೆ ತುತ್ತಾದಂತಹ ಗಿಡಗಳಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಎಲೆಗಳಲ್ಲಿ ನಾವು ನೋಡ್ತೀವಿ ತಂತುಗಳಿರ್ತವೆ, ನರತಂತುಗಳಿರ್ತವೆ, ಜೊತೆಗೆ ಎಲೆ ಇರುತ್ತೆ. ಆದ್ರೆ ನರತಂತುಗಳು ಮಾತ್ರ ಹಳದಿ ಹಸಿರು ಬಣ್ಣಾಗಿರ್ತವೆ, ಆದ್ರೆ ಎಲೆ ತಂತುವಿನಲ್ಲಿ ಮಧ್ಯಭಾಗದಲ್ಲಿ ಇರುವಂತಹ ಭಾಗ ಮಾತ್ರ ಹಳದಿ ತಿರುಗ್ತಾ ಇರುತ್ತೆ. ಅದೇ ರೀತಿ ರೋಗ ತೀವ್ರತೆ ಆದ್ಮೇಲೆ ಎಲ್ಲಾ ಎಲೆಗಳು ಸಹ ಹಳದಿ ಬಣ್ಣಕ್ಕೆ ತಿರುಗಿ ಅದು ತನ್ನ ಬೆಳವಣಿಗೆಯನ್ನು ಸಹ ಕುಂಠಿತ ಮಾಡುತ್ತೆ. ಅದ್ರ ಜೊತೆಗೆ ಈ ರೀತಿ ರೋಗಕ್ಕೆ ತುತ್ತಾದಂತಹ ಗಿಡದಲ್ಲಿ ಹೂಗಳು ಹಾಗೂ ಕಾಯಿಗಳು ಸಹ ಕ್ರಮೇಣ ಕಡಿಮೆಯಾಗಿ ಈ ನಾವು ತೀವ್ರತೆ ಜಾಸ್ತಿ ಆದಂಗೆ ಈ ರೋಗದಿಂದ ಗಿಡಗಳು ಸಾಯಬಹುದು. ಜೊತೆಗೆ ಇದು ನಂಜಾಣುವಿನಿಂದ ಹರಡುವಂತ ರೋಗ, ಜೊತೆಗೆ ನಂಜಾಣುಗಳು ಕೀಟದಿಂದ ಒಂದಿಂದ ಒಂದು ಕಪ್ಪ ಅಂತಂದ್ರೆ ನಾ ಮೊದಲೇ ಹೇಳಿದೆ ಇದು ನಂಜಾಣುವಿನಿಂದ ಬರುತ್ತೆ. ಬಟ್ ಇಲ್ಲಿವರೆಗೆ ಯಾವುದೇ ರೀತಿ ನಂಜಾಣುವನ್ನೇ ನಿರ್ವಹಣೆ ಮಾಡುವಂತಹ ಔಷಧಿಗಳು ನಮ್ಮಲ್ಲಿ ಇದುವರೆಗೆ ಇಲ್ಲ. ಆದ್ದರಿಂದ ಏನಪ್ಪಾ ಮಾಡಬೇಕು ಅಂದ್ರೆ ಇದನ್ನ ಪ್ರಸರಣ ಮಾಡುವಂತಹ ಕೀಟಗಳನ್ನ ನಾವು ತಡೆಯಿಡಬೇಕಾಗತ್ತೆ, ನಿರ್ವಹಣೆ ಮಾಡಬೇಕಾಗತ್ತೆ. ಇಲ್ಲಿ ಈ ನಂಜಾಣುವನ್ನು ಉಂಟು ಮಾಡುವಂತಹ ವೈರಾಣು, ನಂಜಾಣು ರೋಗವನ್ನು ಉಂಟು ಮಾಡುವಂತಹ ವೈರಾಣು ಸಾಮಾನ್ಯವಾಗಿ ವೈಟ್ ಫ್ಲೈ ಅಂತ ಹೇಳ್ತೀವಿ, ಬಿಳಿ ನೊಣ. ಅದರಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಆಡುತ್ತೆ. ಆದ್ರಿಂದ ನಾವು ಬಿಳಿ ನೊಣವನ್ನು ತಡೆಗಟ್ಟಬೇಕು ಅಂತಂದ್ರೆ ಒಂದು ಡೈಮೆಥೈಟ್ ಅಂತ ಒಂದು ಕೀಟನಾಶಕ ಬರುತ್ತೆ. ಡೈಮೆಥೈಟ್ ಅನ್ನೋ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1.7 ml ಅಥವಾ ಇನ್ನೊಂದು ಇಮಿಡಾಕ್ಲೋಫಿಡನ್ ಸಿಗುತ್ತೆ. ನಾವೇನು ಕಾನ್ಫಿಡರ್ ಅಂತ ಯೂಸ್ ಮಾಡ್ತೀವಿ, ಕಾನ್ಫಿಡರ್ ಅಥವಾ ಕಾನ್ಫಿಡರ್ ಪ್ಲಸ್, ಅದನ್ನ ಪ್ರತಿ ಲೀಟರ್ ನೀರಿಗೆ 0.25 ml ಹಾಕೊಂಡು ನಾವು 10 ದಿನಕ್ಕೊಮ್ಮೆ 2 ಸಲ ಸಿಂಪಡಣೆ ಮಾಡ್ತು ಅಂತಂದ್ರೆ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಅಂದ್ರೆ ಇದು ಬೆಳೆಯ ಎಲ್ಲಾ ಹಂತಗಳಲ್ಲಿ ಬರ್ತದಂತೀರ, ಯಾವ ಹಂತಗಳಲ್ಲಿ ಇದು ಪ್ರಮುಖವಾಗಿ ಬರುತ್ತೆ ಬೆಳೆ ಹಂತಗಳಲ್ಲಿ? ಸರ್, ಉತ್ತಮವಾದ ಪ್ರಶ್ನೆ. ಆಕ್ಚುಲಿ ಈ ನಂಜಾಣು ರೋಗ ಬೆಳೆಯ ಎಲ್ಲಾ ಹಂತದಲ್ಲೂ ಬರುತ್ತೆ. ಸುಮಾರು ಒಂದು ಗಿಡದ ಒಂದು 3-4 ಎಲೆ ಶುರುವಾತವಿಂದ ನಾವು ಕಟಾವು ನಿಲ್ಸೋವರೆಗೂ ಸಹ ಈ ಬೆಳೆ ಸಾಮಾನ್ಯವಾಗಿ ಬರುತ್ತೆ. ಆದ್ರೆ ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರೆ, ಏನಾದ್ರೂ ನಿಧಾನವಾಗಿ ಅಂದ್ರೆ ಬೆಳೆಯ ತಡ ಹಂತದಲ್ಲಿ ಬಂತು ಅಂತಂದ್ರೆ ಇದರಿಂದ ಆಗುವಂತಹ ನಷ್ಟ ಕಡಿಮೆ ಇರ್ತದೆ. ಅದೇ ಏನಾದ್ರೂ ಬೆಳೆ ನಾವು ಬಿತ್ತದ ತಕ್ಷಣ ಬಂತು ಅಂತ ಪ್ರಾರಂಭಿಕ ಹಂತದಲ್ಲೇ ಬಂತು ಅಂತಂದ್ರೆ ನಮ್ಗೆ ಯಾವುದೇ ರೀತಿ ಇಳುವರಿನ ಸಹ ಸಿಗೋದಿಲ್ಲ. ಅಂದ್ರೆ ಇದು ಈಗ ಹೇಳಿದ್ರೆ ತಾವು ಇದರ ಒಂದು ನಿರ್ವಹಣೆ ಬಗ್ಗೆ, ಕೀಟನಾಶಕ ಡೈಮೆಥೈಟ್ ಸಿಂಪರಣೆ ಬಗ್ಗೆ ಹೇಳಿದ್ರಿ. ಇದು ಬರಲಾರದಂತೆ ಮಾಡಲಿಕ್ಕೆ ಏನಾದರೂ ರೈತ ಬಾಂಧವರು ಬಿತ್ತನೆಯನ್ನ ಹಿಂದೆ ಮುಂದೆ ಮಾಡ್ಕೋಬಹುದಾ? ಯಾವ ಸೀಸನ್ ಅಲ್ಲಿ ಜಾಸ್ತಿ ಬರುತ್ತೆ, ಬರಲಾರದಂತೆ ತಡಿಬೇಕಾದ್ರೆ? ಸರ್, ನಾವು ಬರಲಾರದಂಗೆ ತಡೆಗಟ್ಟೋದು ತುಂಬಾ ಕಷ್ಟ. ಆದ್ರೆ ಈಗ ನಾವು ನೀವು ಹೇಳಿದಂಗೆ ಯಾವ ಹಂಗಾಮಲ್ಲಿ ಜಾಸ್ತಿ ಬರುತ್ತಪ್ಪ ಅಂತಂದ್ರೆ ಮುಂಗಾರು ಹಂಗಾಮಲ್ಲಿ ಈ ರೋಗ ಜಾಸ್ತಿ ಬರುತ್ತೆ. ಮುಂಗಾರು ಹಂಗಾಮಲ್ಲಿ ಕೀಟಗಳ ಚಟುವಟಿಕೆ ಜಾಸ್ತಿ ಇರುವ ಕಾರಣ ಮುಂಗಾರು ಹಂಗಾಮಲ್ಲಿ ಈ ರೋಗ ಜಾಸ್ತಿ ಬರುತ್ತೆ. ಆದ್ರೆ ಹಿಂಗಾರು ಹಂಗಾಮ್ಗೆ ಹೋಗ್ತು ಅಂತಂದ್ರೆ ಅಲ್ಲಿ ಈ ರೋಗ ಕಡಿಮೆ ಆಗುತ್ತೆ, ತೀವ್ರತೆ ಕಡಿಮೆ ಆಗುತ್ತೆ ಈ ರೋಗದ. ಆದ್ರೆ ರೋಗ ಬರದಿರುವಂಗೆ ತಡೆಗಟ್ಟಬೇಕು ಅಂದ್ರೆ ಏನಪ್ಪಾ ಮಾಡ್ಬೇಕು ಅಂತ, ನಾವು ಮುನ್ನೆಚ್ಚರಿಕೆಯಾಗಿ ಒಂದ್ ಸ್ವಲ್ಪ ಬೇವಿನ ಅಂಶ ಇರುವಂತಹ ಕೀಟನಾಶಕಗಳನ್ನ ಸ್ಪ್ರೇ ಮಾಡ್ತಾ ಬಂತು ಅಂತಂದ್ರೆ ನಾವು ಈ ರೋಗವನ್ನ ತಡೆಗಟ್ಟಬಹುದು ಬರದಿರೋ ರೀತಿ. ಮತ್ತೆ ಈ ಒಂದು ಹಳದಿ ನಂಜಾನು ರೋಗ ಬಿಟ್ರೆ ಬೆಂಡೆಯಲ್ಲಿ ಬೆಂಡೆಯಲ್ಲಿ ಇನ್ನೊಂದು ಪ್ರಮುಖವಾದ ರೋಗ ಏನಪ್ಪಾ ಅಂದ್ರೆ ಬೂದಿ ರೋಗ. ಇದಂತೂ ಸರ್ವೇ ಸಾಮಾನ್ಯ ರೋಗ, ಪ್ರತಿಯೊಂದು ಬೆಳೆಗೂ, ಈಗ ಸೂರ್ಯಪಾನ ಆಗ್ಲಿ ಇಲ್ಲ ಅಂದ್ರೆ ಮೆಣಸಿನಕಾಯಿ ಆಗ್ಲಿ ಪ್ರತಿಯೊಂದು ಬೆಳೆಗೂ ಬರುವಂತ ರೋಗ. ಈ ಬೂದಿ ರೋಗ ಯಾವಾಗಪ್ಪ ಜಾಸ್ತಿ ಬರುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ, ಅಕ್ಟೋಬರ್ ನವೆಂಬರ್ ಆ ಟೈಮಲ್ಲಿ ಏನೋ ಬಿತ್ತಿದಂತ ಬೆಳೆಗೆ ಈ ಬೂದಿ ರೋಗ ಜಾಸ್ತಿ ಬರುತ್ತೆ. ಈ ಬೂದಿ ರೋಗದ ರೋಗ ಲಕ್ಷಣ ಅಂತೂ ಪ್ರತಿಯೊಬ್ಬ ರೈತ ಬಂದರೂ ಗೊತ್ತಿರುತ್ತೆ. ಏನಪ್ಪಾ ಆಗುತ್ತೆ ಅಂದ್ರೆ ಎಲೆ ಮೇಲೆ ಒಂದು ಬಿಳಿ ರೀತಿಯ ಪುಡಿ ಕಂಡು ಬರ್ತದೆ. ಏನಿದ್ರೆ ಬಿಳಿ ಕಣಗಳು, ಶಿಲೀಂಧ್ರದ ಬಿಳಿ ಕಣಗಳು ಕಂಡು ಬರ್ತವೆ. ಜೊತೆಗೆ ಇದರ ತೀವ್ರತೆ ಜಾಸ್ತಿ ಆದಂಗೆ ಈ ಬಿಳಿ ಕಣಗಳು ಎಲೆ ಮೇಲೆ ಅಲ್ದೇನೆ ತೊಟ್ಟು ಹಾಗೂ ಹೂವ ಮತ್ತೆ ಕಾಯಿ ಮೇಲೂ ಸಹ ಕಂಡು ಬರ್ತವೆ. ಈ ರೀತಿ ತೀವ್ರತೆ ಜಾಸ್ತಿ ಆದಂಗೆ ರೋಗ ಬಾಧಿತ ಗಿಡಗಳ ಎಲೆಗಳೆಲ್ಲ ಉದುರಿ ಅದರದ್ದು ದ್ಯುತಿಶ್ಲೇಷಣ ಕ್ರಿಯೆ ಕಡಿಮೆಯಾಗಿ ನಮಗೆ ಇಳುವರಿ ಕಡಿಮೆ ಆಗುವ ಸಂಭವ ಇರುತ್ತದೆ. ಇದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಇತ್ತೀಚೆಗೆ ನಮ್ದು ರೈತರ ಮನಸ್ಸಲ್ಲಿ ಹೆಂಗ್ ಬಂದೈತೆ ಅಂದ್ರೆ, ಏನೋ ಸ್ವಲ್ಪ ಮೋಡ ಕವಿದ ವಾತಾವರಣ ಬಂತು ಮತ್ತೆ ಬಿಸಿಲು ಕಡಿಮೆ ಆಯ್ತು ಅಂತಂದ್ರೆ ತಕ್ಷಣ ಸ್ಪ್ರೇ ಮಾಡಕ್ಕೆ ಹೋಗ್ತಾರೆ. ಮೆಣಸಿನಕಾಯಿನಲ್ಲೇ ಆಗ್ಬೋದು, ಬೆಣ್ಣೆನಲ್ಲೇ ಆಗ್ಬೋದು. ಅವ್ರ ಮನ್ಸ್ನಲ್ಲಿ ಏನಾಯ್ತೆ ಅಂತ ಒಂಚೂರು ಬಿಸಿಲು ಕಡಿಮೆ ಆಯ್ತು ಅಂತಂದ್ರೆ ರೋಗ ಬರುತ್ತೆ. ನಿಜ, ಬಿಸಿಲು ಕಡಿಮೆ ಆಗಿ ಮೋಡ ಕವಿದ ವಾತಾವರಣ ಇತ್ತು ಅಂತಂದ್ರೆ ರೋಗ ಬಂದೇ ಬರುತ್ತೆ. ಆದ್ರೆ ಅಟ್ಲೀಸ್ಟ್ 10% ರೋಗ ನಮ್ಗೆ ಕಂಡು ಬಂದಾಗ ಅಷ್ಟೇ ನಾವು ಸಿಂಪಡಣೆ ಹೋಗೋಣ. ಅದು ಯಾವ ರೀತಿ ಸಿಂಪಡಣೆ, ಫಸ್ಟ್ ಈಗ ರೋಗ ಪ್ರಾರಂಭಿಕ ಹಂತದಲ್ಲಿ ಇದೆ ಅಂತಂದಾಗ ಯಾವ ಕಡಿಮೆ ಪ್ರಭಾವಿತ ಇರುವಂತಹ ಶಿಲೀಂಧ್ರನಾಶಗಳನ್ನ ನಾವು ಸಿಂಪಡಣೆ ಮಾಡಬೇಕು. ಅಂದ್ರೆ ನಮ್ಗೆ ಕಾಂಟಾಫ್ ಅಂತ ಸಿಗುತ್ತೆ ಅಥವಾ ಕಾಂಟಾಫ್ ಪ್ಲಸ್ ಅಂತ ಸಿಗುತ್ತೆ ಎಕ್ಸಾಕೋನೋಜಲ್, ಅದನ್ನ ಸಿಂಪಡಣೆ ಮಾಡೋದ್ರಿಂದ ನಾವು ಇದನ್ನ ಕಡಿಮೆ ಮಾಡಬಹುದು. ಇಲ್ಲ ರೋಗದ ತೀವ್ರತೆ ಜಾಸ್ತಿ ಆಗ್ತಾ ಇತ್ತಪ್ಪ ಅನ್ನೋ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಸ್ವಲ್ಪ

ಹಾನಿಯಾದರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಅಂದರೆ ದಿನಾಂಕ 13/8/2021 ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 33-36 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 25 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 64-66% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 39-44% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 21-26 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಮುನ್ಸೂಚನೆ ಇಲಾಖೆಯವರು ತಿಳಿಸಿದ್ದಾರೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರಾಯಚೂರು ಜಿಲ್ಲೆಯ ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿದ್ದಾವೆ. ಕಳೆದ ವಾರ ರಾಯಚೂರು ಜಿಲ್ಲೆಯ ಹಲವು ಪ್ರದೇಶಗಳಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಆಗಿಲ್ಲ. ಮಳೆ ಆಗಿತ್ತು, ಆದರೆ ಅಲ್ಲಲ್ಲಿ ಜಿಲ್ಲೆಯಾದ್ಯಂತ ತೇವಾಂಶದ ಕೊರತೆ ಕಂಡುಬರ್ತಾ ಇದೆ. ಕೆಲವೊಮ್ಮೆ ಬೆಳೆಗಳು ಈಗಾಗಲೇ ಬೆಳವಣಿಗೆ ಹಂತ ಮತ್ತು ನಿರ್ಣಾಯಕ ಹಂತದಲ್ಲಿರ್ತಕ್ಕಂಥ ಬೆಳೆಗಳಿಗೆ ರಕ್ಷಣಾತ್ಮಕ ನೀರಾವರಿಯನ್ನು ಕೊಡೋದ್ರ ಕಡೆ ಗಮನವನ್ನು ಹರಿಸಬೇಕಾಗಿದೆ. ರೈತ ಬಾಂಧವರು ಎಲ್ಲಿ ನೀರಿನ ಲಭ್ಯತೆ ಇದೆ ಅಥವಾ ಕೃಷಿ ಹೊಂಡಗಳು ಅಥವಾ ಕೆರೆಗಳಲ್ಲಿ ನೀರು ಸಂಗ್ರಹ ಇತ್ತಪ್ಪ ಅಂತಂದರೆ ಇಂಥ ಒಂದು ಸಂದರ್ಭದಲ್ಲಿ ರಕ್ಷಣಾತ್ಮಕ ನೀರನ್ನು ಕೊಡೋದು ಭಾಳ ಮುಖ್ಯ. ಇನ್ನು ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಳಾದಂಥ ಮಾವು, ಸೀತಾಫಲ, ಸಪೋಟ ಮತ್ತು ಪೇರ್ಲೆ ಗಿಡಗಳಿರ್ಬೋದು ಅಥವಾ ಇನ್ಯಾವುದೇ ಒಂದು ಹಣ್ಣಿನ ಬೆಳೆಗಳಿಗೆ ನಾಟಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಸಿಗಳು ನೆಲಕ್ಕೆ ಬೀಳದಂತೆ ಅಥವಾ ಗಾಳಿಗೆ ಬೀಳದಂತೆ ಎಚ್ಚರಿಕೆಯನ್ನು ವಹಿಸಲಿಕ್ಕೆ ರೈತ ಬಾಂಧವರು ಸಸಿಗೆ ಈ ಕೋಲುಗಳ ಆಸರೆಯನ್ನು ಕೊಟ್ಟು ಕೋಲುಗಳನ್ನು ನಾವು ಕಟ್ಟಿ ಹಾಕಬೇಕು. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿ ಕಡಿಮೆ ಮಾಡಲಿಕ್ಕೆ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯನ್ನು ಕೊಟ್ಟು ಬೆಳೆ ವಿಮೆಯನ್ನು ಮಾಡಿಸ್ಬೇಕಾಗತ್ತೆ. ಬೆಳೆ ವಿಮೆ ಭತ್ತಕ್ಕಾಗಿ ಇದೇ ತಿಂಗಳು 16-ನೇ ತಾರೀಕಿನವರೆಗೆ ವೇಳೆ ಇದೆ. ರೈತರು ಬೆಳೆ ವಿಮೆಯನ್ನು ಮಾಡಿಸೋದ್ರ ಕಡೆ ಹೆಚ್ಚು ಗಮನವನ್ನು ಹರಿಸ್ಬೇಕು. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಣೆ ಮಾಡಿಡೋದ್ರ ಕಡೆ ಗಮನವನ್ನು ಹರಿಸ್ಬೇಕು. ಇನ್ನು ಮೆಣಸಿನಕಾಯಿಯನ್ನು ಬೆಳೆಯುವಂಥ ರೈತ ಬಾಂಧವರು ಕಾಯಿ ಕೊರಿವೆ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬ್ರಿಲ್ 50 WP ಅಥವಾ 0.5 ml ಅಂದರೆ 0.25 ಲೀಟರ್ ಲ್ಯಾಮ್ಡೋಸೈಲೋತ್ರಿನ್ 4.9 SC ಅಥವಾ 0.25 ml ಅಂದರೆ 0.75 ml ನವಲೂರಾನ್ 10 EC ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮೆಣಸಿನ ಗಿಡಕ್ಕೆ ಬರ್ತಕ್ಕಂಥ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲಿಕ್ಕೆ 3 ಗ್ರಾಂ ಕ್ಯಾಪ್ಟಾನ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಇನ್ನು ಹತ್ತಿಯನ್ನು ಬೆಳೆದಂಥ ರೈತ ಬಾಂಧವರು ಹತ್ತಿಯಲ್ಲಿ ರಸ ಇರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಕ್ಲಿನಿಕಮೈಡ್ 50 WG ಅಥವಾ 0.3 ಗ್ರಾಂ ಡೈನ್ಯೂಟೆಫ್ಯೂರಾನ್ 20 SC ಅಥವಾ 1 ಮಿಲಿಲೀಟರ್ ಅಸಿಟಾಮಾಪ್ರಿಡ್ 20 SC ಅಥವಾ 0.2 ಗ್ರಾಂ ಥಯೋಮೆಥೋಕ್ಸಾಮ್ 25 WG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಬೆಳವಣಿಗೆ ಹಂತದಲ್ಲಿ ಮುಖ್ಯವಾಗಿ ರಸ ಇರ್ತಕ್ಕಂಥ ಕೀಟಗಳು BT ಹತ್ತಿಯಲ್ಲಿ ಅಥವಾ ಇತರೆ ಹತ್ತಿಗಳಲ್ಲಿ ಕಂಡುಬರ್ತಾ ಇರ್ತವೆ. ರೈತ ಬಾಂಧವರು ಈ ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು. ಹಿತಮಿತವಾಗಿ ಕೀಟನಾಶಕವನ್ನು ಬಳಸಬೇಕು. ಒಮ್ಮೆ ಸಿಂಪರಣೆ ಮಾಡಿದ ಕೀಟನಾಶಕವನ್ನು ಪದೇ ಪದೇ ಅದನ್ನೇ ಸಿಂಪರಣೆಯನ್ನು ಮಾಡಬಾರ್ದು. ಹತ್ತಿಯನ್ನು ಬಿತ್ತಿದ 25-30 ದಿನಗಳಲ್ಲಿ ಒಂದು ಸಾರಿ ಕೈಗಳೆ ಅಥವಾ ಅಂತರ್ಬೇಸಾಯ ಅಥವಾ ಅಗಲವಾದ ಎಲೆಯ ಕಳೆಗಳಿದ್ದರೆ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿ ಥಯೋಬ್ಯಾಕ್ ಸೋಡಿಯಂ 10 EC ಅಥವಾ ಹುಲ್ಲು ಜಾತಿಯ ಕಳೆಗಳಿದ್ದಪ್ಪ ಅಂತಂದ್ರೆ 300 ಮಿಲಿಲೀಟರ್ ಕ್ಯುಜಲೋಪಾಪ್ ಈಥೈಲ್ 5 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ಹತ್ತಿ ಬೆಳೆಯಲ್ಲಿ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಆದಷ್ಟು ರೈತರು ಕಳೆಗಳನ್ನು ಹತೋಟಿ ಮಾಡಲಿಕ್ಕೆ ಅಂತರ್ಬೇಸಾಯ ಮತ್ತು ಕೈಗಳೇ ಮಾಡೋದ್ರ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು. ಇನ್ನು ಶೇಂಗಾ ಬೆಳೆದಂಥ ರೈತ ಬಂದವರು ಶೇಂಗಾ ಬೆಳೆಯಲ್ಲಿ ಎಲೆ ಸುಳಿ ಪೂಚಿ ಕೀಟದ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಪ್ರೊಫೆನಫಾಸ್ 50 EC ಅಥವಾ 0.075 ml ಪ್ಲೂಬೆಂಡಿಮೈಡ್ 39.35 SE ಅಥವಾ 0.12 ml ಸ್ಪೈನೋಸ್ಯಾಡ್ 45 SE ಅಥವಾ 1 ml ಮೊನೋಕ್ರೊಟೋಫಾಸ್ 36 SL ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಜಿಗಿಹುಳುವಿನ ನಿರ್ವಹಣೆಗಾಗಿ ಡೈಮಿಥೋಯೇಟ್ 30 EC 1.75 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಬೇಕು. ಜೊತೆಗೆ ನೀರು ಬಸಿದು ಹೋಗುವ ಹಾಗೆ ಬಸಿಗಾಲುಗಳನ್ನು ತೆಗಿಬೇಕು. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರಿಕೆಯನ್ನು ವಿಶೇಷವಾಗಿ ಶೇಂಗಾ ಬೆಳೆಯಲ್ಲಿ ವಹಿಸಬೇಕು. ಇನ್ನು ಭತ್ತವನ್ನು ಬೆಳೆಯುವಂಥ ರೈತ ಬಾಂಧವರು ಭತ್ತದಲ್ಲಿ ಕಾಂಡು ಕೊರೆಯುವ ಹುಳದ ನಿಯಂತ್ರಣಕ್ಕಾಗಿ 2 ml ಕ್ಲೋರೋಫೈರಿಫಾಸ್ 20 EC ಅಥವಾ 2 ml ಪ್ರೊಫೆನಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೇನೊನ ಹತೋಟಿ ಮಾಡಲಿಕ್ಕೆ 2.5 ml ಕಾರ್ಬೋಸ್ಪಾನ್ 25 EC ಅಥವಾ 1 ml ಪಿಪ್ರೋನಿಲ್ 5 SE ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫ್ಯೂರಾನ್ 3 g ಹರಳನ್ನು 1 ಎಕರೆಗೆ ಎರಚಬೇಕು. ತೊಗರಿ ಬೆಳೆಯಲ್ಲಿ ಗೊಡ್ಡು ರೋಗದ ಬಾಧೆ ಹತೋಟಿಗಾಗಿ ತೊಗರಿ ಬೆಳೆಯುವಂಥ ರೈತ ಬಾಂಧವರು ಈ ರೋಗಕ್ಕೆ ತುದ್ದಾದಂಥ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು 2.5 ml ಡೈಕೋಪಾಲ್ 18.5 EC ಅಥವಾ 1.5 ml ಆಕ್ಸಿಡೆಮಟೈನ್ ಮೀಥೈಲ್ 50 EC ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ ಕಳೆಗಳು 3-5 ಎಲೆಗಳ ಹಂತದಲ್ಲಿದ್ದಾಗ ತೊಗರಿ ಬೆಳೆಯಲ್ಲಿ ವಿಶೇಷವಾಗಿ ಸಾಕಷ್ಟು ಕ್ಷೇತ್ರ ಇತ್ತು, ಕೂಲಿಯಾಳಿನ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಕಳೆನಾಶಕವನ್ನು ಬಳಸಬಹುದು. 3 ವಾರಗಳಾದಂಥ ಒಂದು ತೊಗರಿ ಬೆಳೆಯಲ್ಲಿ ಪ್ರತಿ ಎಕರೆಗೆ 300 ml ಇಮ್ಯಾಜೆಥಾಪೈರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬಹುದು. ಬಿತ್ತಿದ 20-25 ದಿನಗಳ ನಂತರ ತೊಗರಿ ಬೆಳೆಗೆ ಸತುವಿನ ಸಲ್ಫೇಟನ್ನು 6 kg ಪ್ರತಿ ಎಕರೆಗೆ ಕೊಡಬೇಕು. ಅಂದರೆ ಇದನ್ನು ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಸಮ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಸತುವಿನ ಸಲ್ಫೇಟ್ ಎರಡೂ ಮಿಶ್ರಣ ಮಾಡಿ ಮಣ್ಣಿಗೆ ಹಾಕಬೇಕು. ತೊಗರಿಯಲ್ಲಿ ಮಣ್ಣಿನ ತೇವಾಂಶದ ರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಯನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲಿಕ್ಕೆ ದಟ್ಟವಾದಂಥ ಸಸಿಗಳನ್ನು ಕಿತ್ತು ಹಾಕಬೇಕು ಮತ್ತು ಅಂತರ ಬೇಸಾಯವನ್ನು ಮಾಡೋದ್ರಿಂದ ತೇವಾಂಶದ ರಕ್ಷಣೆಯನ್ನು ಮಾಡಬಹುದು. ಇನ್ನು ಹೆಸರನ್ನು ಬೆಳೆದಂಥ ರೈತ ಬಾಂಧವರು ಹೆಸರು ಈಗಾಗಲೇ ಕಟಾವು ಆಗ್ತಕ್ಕಂಥ ಹಂತದಲ್ಲಿದೆ ಮತ್ತು ಕೆಲವೊಂದು ಭಾಗದಲ್ಲಿ ಕಟಾವು ಮುಗಿದಿದೆ ಮತ್ತು ಮಾಡ್ತಾ ಇದ್ದಾರೆ. ಹೆಸರು ಬೆಳೆಗೆ ಬಂದಿರತಕ್ಕಂಥ ಬೂದಿ ರೋಗ ಹತೋಟಿಯನ್ನು ಮಾಡಲಿಕ್ಕೆ 1 ml ಪ್ರೊಪಿಕೊನೋಜೋಲ್ ಅಥವಾ 3 g ವೆಟ್ಟೆಬಲ್ ಸಲ್ಫರ್ ಅಥವಾ 2 g ಕಾರ್ಬನ್ ಡೈಜಿಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ ಸಿಂಪರಣೆಯನ್ನು ಮಾಡಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ml ಡೈಮಿಥೋಯೇಟ್ 30 EC ಅಥವಾ 1 ml ಮೊನೋಕೊಟೋಫಾಸ್ 36 SL ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರ ಮುಖಾಂತರ ಈ ಕೀಟವನ್ನು ಹತೋಟಿ ಮಾಡಬಹುದು. ಇನ್ನು ಜೋಳವನ್ನು ಬಿತ್ತನೆ ಮಾಡುವಂಥ ರೈತ ಬಾಂಧವರು ಬಿತ್ತನೆ ಮಾಡಿದಂಥರು ಜೋಳ ಬಿತ್ತಿದ 30 ದಿನಗಳ ನಂತರ 50% ಸಾರಜನಕ ಹಾಗೂ ಪೊಟ್ಯಾಶ್ ಮೇಲು ಗೊಬ್ಬರವಾಗಿ ಕೊಡಬೇಕು. ಸೂರ್ಯಕಾಂತಿಯನ್ನು ಬೆಳೆದಂಥ ರೈತ ಬಾಂಧವರು ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗದ ಹತೋಟಿಯನ್ನು ಮಾಡಲಿಕ್ಕೆ 0.25 ml ಇಮ್ಡಾಕ್ರೋಪಿಡ್ 17.8 SL ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ರಸಗೊಬ್ಬರದ ಜೊತೆಗೆ 4 kg ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ಬಳಸಬೇಕು. ಇನ್ನು ಜಾನುವಾರು ಸಾಕಾಣಿಕೆದಾರರು ಜಾನುವಾರುಗಳ ರಕ್ಷಣೆ ಕಡೆ ಮತ್ತು ಹೆಚ್ಚಿನ ಹಾಲು ಇಳುವರಿಯನ್ನು ಪಡೆಯಬೇಕಾದರೆ ಪೋಷಕಾಂಶ ಭರಿತ ಆಹಾರವನ್ನು ಜಾನುವಾರುಗಳಿಗೆ ಒದಗಿಸಬೇಕು. ಒಣ ಭತ್ತದ ಹುಲ್ಲನ್ನು 4% ಯೂರಿಯಾದಿಂದ ಉಪಚಾರ ಮಾಡುವುದರಿಂದ ಪೋಷಕಾಂಶದ ಒಂದು ಸಂಯೋಜನೆ ಆಗಿ ರುಚಿಕರತೆ ಮತ್ತು ಜಾನುವಾರುಗಳಲ್ಲಿ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಒಣ ಭತ್ತದ ಹುಲ್ಲನ್ನು 4% ಯೂರಿಯಾದಿಂದ ಉಪಚಾರ ಮಾಡಿ ಒಣಗಿಸಿ ಈ ಒಂದು ಹುಲ್ಲನ್ನು ಜಾನುವಾರುಗಳಿಗೆ ಕೊಡಬೇಕು. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗ್ತಕ್ಕಂಥ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಟ್ಕೊಂಡು ಹಸಿರು ಮೇವು ಸಿಗದ ಒಂದು ಸಂದರ್ಭದಲ್ಲಿ ಈ ರಸಮೇವನ್ನು ಜಾನುವಾರುಗಳಿಗೆ ಹಾಕುವುದರಿಂದ ಹೆಚ್ಚಿನ ಹಾಲಿನ ಉತ್ಪಾದನೆಯನ್ನು ಮಾಡ್ಕೋಬಹುದು. ರೈತ ಬಾಂಧವರು ಯಾವತ್ತೂ ಬೆಳವಣಿಗೆ ಹಂತದಲ್ಲಿರ್ತಕ್ಕಂಥ ವಿವಿಧ ಬೆಳೆಗಳಲ್ಲಿ ಕ್ಷೇತ್ರ ವೀಕ್ಷಣೆಯನ್ನು ಮಾಡ್ತಾ ಇರಬೇಕು. ಕೀಟ ಮತ್ತು ರೋಗಬಾಧೆಯನ್ನು ಮೇಲಿಂದ ಮೇಲೆ ಬೆಳೆಯಲ್ಲಿ ವೀಕ್ಷಣೆ ಮಾಡಿ ತಜ್ಞರ ಸಲಹೆ ಮೇರೆಗೆ ಸರಿಯಾದ ಕೀಟನಾಶಕ ಮತ್ತು ರೋಗನಾಶಕವನ್ನು ಆಯ್ಕೆ ಮಾಡಿ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ ಡಾಕ್ಟರ್ ವಿಜಿ ಬಾವಲತ್ತಿ ಅವರಿಂದ.

ಪಾಲಕ್ ಅಂದ್ರೆ ವಿಶೇಷವಾಗಿ ಇದನ್ನ ನೇರವಾಗಿ ಎಲೆಯನ್ನ ಎಲ್ಲರೂ ಸೊಪ್ಪಾಗಿ ಬಳಸ್ತಿರ್ತಾರೆ. ಆದಷ್ಟು ಇಲ್ಲಿ ಕೀಟನಾಶಕಗಳನ್ನ ಮತ್ತು ರೋಗನಾಶಕಗಳನ್ನ ಪೂರಿತ ಕೀಟ ರೋಗನಾಶಕಗಳನ್ನ ಬಳಸದೇ ಇರೋದು ಒಳ್ಳೇದೇ. ಏನಾದರೂ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಬೇವಿನ ಮೂಲದ ಕೀಟನಾಶಕ ಇರ್ಬೋದು ಅಥವಾ ಪ್ರಾಣಿಜನ್ಯ ರೋಗನಾಶಕಗಳು ಅಥವಾ ಕೀಟನಾಶಕಗಳನ್ನು ಬಳಸ್ತಕ್ಕಂಥ ಒಂದು ಇದಕ್ಕೆ ಹೋಗ್ಬೇಕು ರೈತರಲ್ಲಿ. ಮುಖ್ಯವಾಗಿ ಪಾಲಕ್ನಲ್ಲಿ ಏನು ಕೀಟಗಳು ಏನು ಬರ್ತಾವ ಅಂತೀರಿ? ಪ್ರಮುಖವಾಗಿ ಅಂತಂದರೆ ಹೇನು ಮತ್ತು ಎಲೆ ತಿನ್ನುವ ಹುಳುಗಳು ಕಾಟ ಇರ್ತದೆ. ಇದರ ನಿಯಂತ್ರಣಕ್ಕಾಗಿ ನಾವೇನಂತಾರೆ ಬೇವಿನ ಬೀಜದ ಕಷಾಯ ಅಂತ ನಾವೇನು ಬಳಸ್ತೀವಲ್ಲ ರೈತರು, ಬೇವಿನ ಬೀಜದ ಕಷಾಯನ್ನು ನಾವು ಸಿಂಪಡಣೆ ಮಾಡೋದು ಒಳ್ಳೆಯದು. ಅಲ್ಲದೆ ಪಂಚಗವ್ಯ ಮತ್ತು ಜೀವಾಮೃತ ಇಂಥವುಡ್ರೇನಂತ ಸ್ಪ್ರೇ ಮಾಡೋದ್ರಿಂದ ನಾವೇನಂತಂದರೆ ಸಾಕಷ್ಟು ಈ ಕೀಟ ಮತ್ತು ರೋಗಗಳನ್ನ ನಾವು ನಿಯಂತ್ರಣ ಮಾಡ್ಕೋಬೋದು. ಅಲ್ಲದೇ ಒಂದು ವೇಳೆ ತಾವು ಕೆಮಿಕಲ್ ಏನಾದರೂ ಸ್ಪ್ರೇಯಿಂಗ್ ಮಾಡೋ ಹೆಚ್ಚು ಬಾಧೆ ಕಂಡು ಬಂದರೆ 2 ಮಿಲಿಲೀಟರ್ ಮೆಲಾಥಿಯನ್ ಅಥವಾ 4 ಗ್ರಾಮ್ ಕಾರ್ಬರಿಲ್ ಪ್ರತಿ ಲೀಟ್ರ್ನಲ್ಲಿ ನೀರಿನಲ್ಲಿ ಬೆರೆಸಿ ನಾವೇನಂತಂದು ಸಿಂಪಡಣೆ ಮಾಡಬೇಕು. ಪ್ರಮುಖವಾಗಿ ರೋಗಗಳಂತಂದ್ರೆ ಎಲೆ ಚುಕ್ಕ ರೋಗ ಬರ್ತದೆ ಮತ್ತು ಬೂಜು ತುಪ್ಪಟ್ಟ ರೋಗ ಅಂತ ಬರ್ತದೆ. ಅದು ಈ ರೋಗಗಳು ಕಂಡು ಬಂದಾಗ 2 ಗ್ರಾಮ್ ಮೆಂಕೋಜಬ್ನ ಪ್ರತಿ ಲೀಟರ್ ನೀರಿನಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಒಂದು ವೇಳೆ ಇದೇ ರೋಗ ಮತ್ತೇನಾದರೂ ಕಂಡು ಬಂದರೆ ಮತ್ತೆ ಇದನ್ನು ಸೇಮ್ ಏನಂತಂದರೆ ಮೆಂಕೋಜಬ್ ಅಂದರೆ 2 ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಮತ್ತೊಮ್ಮೆ ಸಿಂಪಡಣೆ ಕೈಗೊಳ್ಬೇಕು. ಇದರಿಂದ ನಾವು ಈ ಕೀಟ ಮತ್ತು ರೋಗಗಳಿಂದ ಮುಕ್ತವಾಗ್ತೀವಿ. ಹೆಚ್ಚಾಗಿ ಏನಂತಂದರೆ ಈ ಬೇವಿನ ಬೀಜದ ಕಷಾಯನ ಮಾಡಿಕೊಂಡು ರೈತರು ಉಪಯೋಗಿಸೋದು ತುಂಬ ಒಳ್ಳೇದಂತ ನನ್ನ ಅಭಿಪ್ರಾಯ. ಬೇವಿನ ಬೀಜದ ಕಷಾಯ ಇರ್ಬೋದು, ಈಗ ಹುಳಿ ಮಜ್ಜಿಗೆಯನ್ನು ಉಪಯೋಗ ರೈತರು ಕೆಲವೊಮ್ಮೆ ಜೀವಾಮೃತ ಸಿಂಪರಣೆ ಮಾಡ್ತಾರೆ, ಬೆಳೆಗೂ ಹಾಕ್ತಿರ್ತಾರೆ, ಅದನ್ನು ಮಾಡಬಹುದು. ಅಂದ್ರೆ ಒಟ್ಟಾರೆ ರೋಗ ನಿರೋಧಕ ಶಕ್ತಿಯನ್ನು ಎರೆಹುಳು ಗೊಬ್ಬರ ಹಾಕೋದ್ರ ಮುಖಾಂತರ ಇದನ್ನ ಮಾಡ್ಕೋಬಹುದು. ಎರೆಜಲ ಅಂತ ಬರುತ್ತೆ, ಎರೆಜಲ ಕೂಡ ನಾವು ಸಿಂಪರಣೆಯನ್ನು ಮಾಡ್ಕೊಂಡ್ರೆ ಒಳ್ಳೆ ಒಂದು ಬೆಳೆಯನ್ನ ನಾವು ಪಡ್ಲಿಕ್ಕೆ. ಅದಷ್ಟು ಒಂದು ವಿಚಾರ ಅಂತಂದ್ರೆ ಇಲ್ಲಿ ರಾಸಾಯನಿಕಗಳನ್ನ ಅತಿಯಾಗಿ ಬಳಸಬಾರದು, ಯಾಕಂದ್ರೆ ನೇರವಾಗಿ ಎಲ್ಲ ತಿಂತಾ ಇರೋದ್ರಿಂದ ರಾಸಾಯನಿಕವನ್ನ ಕಡಿಮೆ ಮಾಡಿಸೋದು ಅಂತಂದ್ರೆ ಹೇಳ್ಬೋದು. ಇನ್ನ ಪಾಲಕ್ ಬಿತ್ತನೆ ಮಾಡಿದ ನಂತರ ಎಷ್ಟು ದಿನಗಳಲ್ಲಿ ಇದು ಕಟಾವಿಗೆ ಬರ್ತದಂತೀರಿ? ಮತ್ತು ಕಟಾವು ಮಾಡ್ತಕ್ಕಂಥ ವಿಧಾನ ಇರ್ಬೋದು, ಆಮೇಲೆ ಒಂದು ಕಟಾವು ಆದ್ಮೇಲೆ ಇನ್ನೊಂದು ಕಟಾವಿಗೆ ಎಷ್ಟು ದಿವಸ ಅಂತರ ಇಟ್ಕೊಂಡು ಕಟಾವು ಮಾಡೋದು ಒಳ್ಳೇದಂತೀರಿ? ಹೇಗಿಲ್ಲ, ಬಿತ್ತಿದ ಸುಮಾರು 30-40 ದಿನಗಳಿಗೆ ಏನಂತಂದ್ರೆ ಮೊದಲನೇ ಕಟಾವನ್ನು ನಾವು ಮಾಡಬಹುದು. ನಂತರದ ಕಟಾವುಗಳನ್ನ ನಾವು 25-30 ದಿನಗಳೊಳಗೆ ನಾವು ಅಂತರದಾಗ ಮಾಡ್ಕೋಬಹುದು. ಸುಮಾರು ನಾವು ಇದನ್ನು ಕೂಡ ಸುಮಾರು 6-10 ಏನು ಕಟಾವುಗಳನ್ನ ಕೂಡ ಮಾಡ್ಕೋಬಹುದು. 6-10 ಕಟಾವು ಮಾಡ್ಕೋಬಹುದು, ಅಂದ್ರೆ ಅದ್ರ ನಿರ್ವಹಣೆ ಮೇಲೆ ಹೋಗ್ತದೆ ನೋಡ್ರಿ. ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ 10 ಕಟಾವು ಕೂಡ ನಾವು ಮಾಡ್ಕೋಬಹುದು. ಗಿಡಗಳನ್ನ ಕೀಳುವಂತ ಏನು ಬರೋದಿಲ್ಲ, ಬರೀ ಕೈಯಿಂದನ ಅದನ್ನ ಕಟಾವು ಮಾಡ್ಕೊಂಡ್ಬಿಟ್ಟು ಕೊಯ್ಯೋದಷ್ಟೇ. ಚಿಗುರು ಬರ್ತದೆ 25-30 ದಿವಸಕ್ಕೆ ಮತ್ತೊಂದ್ಸಲ ಕಟಾವು ಮಾಡ್ಕೋಬಹುದು. ಬಿತ್ತನೆ ಮಾಡೋ ಪ್ರತಿ ಸಲ ಬಿತ್ತನೆ ಮಾಡೋದು ಕೂಡ ನಾವು ಏನಂತಂದ್ರೆ ಕಡಿಮೆ ಮಾಡ್ಕೋಬಹುದು. ಈಗ ನೋಡ್ತಾ ಇರ್ತೀವಿ ನಾವಿಲ್ಲೇ ರೈತರು ಒಂದು ಕಟಾವು ಆದ್ಕೂಡಲೇ ಅದಕ್ಕೆ ಜಗ್ಗಿ ಯೂರಿಯಾ ಗೊಬ್ಬರ ಹೋಗೋದು ಬಿಡ್ತಾರೆ, ಯೂರಿಯಾ ಗೊಬ್ಬರ ಹೋಗೋದು ನೀರು ಬಿಟ್ಟು ಬಿಡ್ತಾರೆ, ಮತ್ತೆ ಅದು ಚಿಗುರು ಬಂದ್ಬಿಡ್ತದೆ, ಜಾಸ್ತಿ ಚಿಗುರು. ಆದ್ರೆ ಅದು ರುಚಿ ಇರೋದಿಲ್ಲ ಆಮೇಲೆ ಅದು ಬೇಗ ಕೊಳತು ಬಿಡ್ತದೆ. ಒಂದ್ ದಿವಸ ನೀವು ಸಿಗುವುದನ್ನ ಮನೆಯಲ್ಲಿ ತಂದಿಟ್ಟಾಗ ಇಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಅಂತ ಪದ್ಧತಿಯನ್ನು ಬಿಟ್ಟು ಸಾವಯವದ್ದೇನಂತಂದ್ರೆ ಹೆಚ್ಚಿನ ಗಮನ ಕೊಡೋದು ಒಳ್ಳೇದಂತ ನಮ್ಮ ಅನಿಸಿಕೆ. ಇಲ್ಲಿ ಹೆಚ್ಚಿನ ಒಂದು ಉತ್ಪಾದನೆ ಆದಾಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲಪ್ಪ ಪಾಲಕ್ ಅಂದಾಗ ಏನಿದನ್ನ ಕಟಾವು ಮಾಡಿ ಒಣಗಿಸಿ ಏನಾರು ಮಾಡಬಹುದಾ? ಹೇಗೆ ಇಲ್ಲೆಲ್ಲ ಮಾಡಲಿ ಈ ಎಲೆಗಳನ್ನ ಏನಂತ ಡ್ರೈ ಮಾಡಿಬಿಟ್ಟು ಏನಂತಂದ್ರೆ ನಮ್ಮ ಭಾಗದಲ್ಲಿ ಹೇಗಿದ್ರು ಬಿಸಿಲು ಜಾಸ್ತಿ ಒಂದ್ ದಿವಸ ಏನಂತಂದ್ರೆ ಬಿಸಿಲಿನಲ್ಲಿ ಹಾಕಿಬಿಟ್ಟು ಅಥವಾ ನೆರಳಲ್ಲಿ ನಾವೇನಂತಂದ್ರೆ ಒಣಗಿಸಿ ಅದನ್ನೇನಂತಂದ್ರೆ ನಾವು ಮಾರಾಟ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇದೆ. ಬೇರೆ ಬೇರೆ ಕಂಪ್ನಿಗಳ ಜೊತೆ ಟೈ ಅಪ್ ಮಾಡ್ಕೋಬಹುದು, ಅಥವಾ ಓನ್ ಏನಂತಂದ್ರೆ ರೈತರು ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದ್ ಏನಾದ್ರು ಪ್ಯಾಕೇಜಿಂಗ್ ಮಾಡಿ ಮಾರಾಟ ಮಾಡಿದ್ರು ಕೂಡ ಸಾಧ್ಯ ಇದೆ. ಈಗ ಆಲ್ರೆಡಿ ತಮಗೆ ಗೊತ್ತಿದ್ದಂಗೆ ಸಾಕಷ್ಟು ಕಂಪ್ನಿಗಳು ಕೂಡ ಈ ಮೆಂತೆ ಕೊತ್ತಂಬರಿ ಆಮೇಲೆ ಪಾಲಕ್ ವಿಶೇಷವಾಗಿ ಪುಂಡಿ ಪಲ್ಲೆ ಕೊತ್ತಂಬರಿ ಪಾಲಕ್ ಮೊದಲು ಬಳಕ ಹಾಕೋದಂತಿದ್ರು, ಗಡಿಗೆಯೊಳಗೆಲ್ಲ ಹಾಕಿಡ್ತಿದ್ರು. ಅದೆಲ್ಲ ಈಗ ಹೋಗಿಬಿಟ್ಟಿದೆ, ಏನಂತ ಮಾರ್ಕೆಟ್ನಾಗ ಸಿಗ್ತದೆ ರೆಡಿ ಸಿಗ್ತದೆ ಅಂತ. ಇದ್ರೊಳಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇವೆಲ್ಲ ಪ್ಯಾಕೆಟ್ನಾಗ ಮಾಡಿ ರೆಡಿ ಇದ್ದು ಸಿಗ್ತವೆ, ಒಣಗಿದ್ದೇ ತರ್ತೀವಿ ನಾವು ತಿಂತೀವಿ. ಮನೆಯಲ್ಲಿ ಮಾಡ್ಕೊಳ್ಳೋದಿಲ್ಲ, ಇದನ್ನ ಮನೆಯಲ್ಲಿ ಮಾಡ್ಕೋಬಹುದು. ನಾವು ಮಾರಾಟ ಕೂಡ ಸಣ್ಣ ಸಣ್ಣ ಪ್ಯಾಕೇಜಿಂಗ್ ಮಾಡಿ ಮಾರಾಟ ಮಾಡಿದ್ರು ಕೂಡ ಅದರಿಂದ ನಾವು ಏನಂತಂದ್ರೆ ಈ ರೀತಿ ಬೆಲೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗೋದನ್ನ ಲಾಭ ಕಡಿಮೆ ಆಗೋದನ್ನ ನಾವು ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ಬೋದು. ಈಗ ನೋಡ್ರಿ ಪಂಪಣ್ಣವರೇ, ಮುಖ್ಯವಾಗಿ ಇತ್ತೀಚೆಗೆ ಏನಾಗ್ತದೆ, ಸೊಪ್ಪಿನ ತರಕಾರಿಗಳಿಗೆ ಸಾಕಷ್ಟು ಬೇಡಿಕೆ ಬರ್ತಾ ಇದೆ. ಅಂದ್ರೆ ಜನ ಬಯಸೋದು ಸಾವಯವ ರೀತಿ ಒಳಗೆ ಬೆಳೆದ್ರೆ ಒಳ್ಳೆ ಡಿಮಾಂಡ್ ಇದೆ, ತಗೊಂಡ್ ಬಂದು ಹೋಗ್ತಾರೆ. ಇತ್ತೀಚೆಗೆ ಅದ್ರ ಬಗ್ಗೆ ರೈತರು ಜಾಸ್ತಿ ಒಂದು ಕಾಳಜಿ ತಗೋಬೇಕು ಸಾವಯವ ರೀತಿ ಒಳಗೆ ಬೆಳೆದು ಸಾವಯವ. ಆಮೇಲೆ ನಾವು ನೋಡ್ತಾ ಇದ್ದೀವಿ, ತಾವು ತಜ್ಞರಾಗಿ ರೈತರಿಗೆ ಈಗ ಕೀಟನಾಶಕವನ್ನ ಇವತ್ತು ಸಿಂಪರಣೆ ಮಾಡ್ತಿದ್ದಾರೆ, ನಾಳೆನೇ ಅದನ್ನು ಮಾರುಕಟ್ಟೆ ತಂದ್ಬಿಡ್ತಾರೆ. ಆ ರೀತಿ ಮಾಡಬಾರ್ದು. ಸುಮಾರು ಏನಂತಂದ್ರೆ 15 ದಿವಸದವರೆಗೆ ಮಾರಾಟ ಮಾಡಬಾರ್ದು ಅಂತ ನನ್ನ ಒಂದು ಸಲಹೆ. ಇದರಿಂದ ಏನಾಗ್ತದ, ಈ ನಮ್ಮ ಬೇರೆ ಬೇರೆ ರೋಗಗಳು ಜನರಿಗೆ ಬರೋದನ್ನ ನಾವು ತಡೆಗಟ್ಟಿ, ಕ್ಯಾನ್ಸರ್ ಬರ್ತದೆ ಕೆಲವೊಬ್ಬರಿಗೆ, ಕೀಟನಾಶಕ ತಿನ್ನೋದ್ರಿಂದ ಆ ಕಡೆ ನೋಡಿ ಪಂಜಾಬ್ ಹರಿಯಾಣ ಕಡೆ ಎಲ್ಲ ಕ್ಯಾನ್ಸರ್ ಡಯಾಬಿಟಿಸ್ ಎಲ್ಲ ಜಾಸ್ತಿ ಆಗ್ತದೆ, ಎಲ್ಲ ರೋಗಗಳು ಬರ್ತಾ ಇರೋದು ಅದರಿಂದನೇ. ಆದ್ರಿಂದ ಆದಷ್ಟು ತಾವು ಸಾವಯವ ಏನು ಬೇಸಾಯದ ಕಡೆ ಹೆಚ್ಚು ಇಂತಹ ಬೆಳೆಗಳನ್ನ, ವಿಶೇಷವಾಗಿ ತರಕಾರಿ ಬೆಳೆಗಳನ್ನ ನಾವು ನೇರವಾಗಿ ತಿಂತಿರ್ತೀವಿ. ನೇರವಾಗಿ ತಿಂತಾ ಇರೋದ್ರಿಂದ ಯಾವುದೇ ಕಾಯಿಗಳಿರ್ಬೋದು, ಕಾಯಿಪಲ್ಯಗಳು, ಸೊಪ್ಪಿನ ತರಕಾರಿಗಳು, ಈ ರಾಸಾಯನಿಕವನ್ನ ಬಳಸಲಿ ಸಾವ ರೀತಿಯೊಳಗೆ ನಿರೋಧಕ ತಳಿಗಳನ್ನ ಒಂದು ಬಳಸೋದು ಪ್ರಮುಖವಾಗಿ. ಆಮೇಲೆ ಏನಂತಂದ್ ಇಂಥ ರಾಸಾಯನಿಕಗಳನ್ನು ಬಳಸದೆ ಸಾವಯವ ಕೃಷಿಯನ್ನು ಮಾಡಿಕೊಂಡು ಹೆಚ್ಚಿನ ಏನಂತಂದ್ರೆ ಇಳುವರಿಯನ್ನ ಪಡೆದು ಲಾಭವನ್ನು ಕೊಡ್ಬೋದು, ಮತ್ತೆ ಜನರಿಗೂ ಕೂಡ ಒಳ್ಳೇದಾಗದನ್ನ ನಾವು ನೋಡ್ಬೇಕಾಗುತ್ತೆ. ಬರೀ ನಮ್ಮ